ಹೆಚ್ಚು ಕಮ್ಮಿ ಒಂದು ಎರಡು ಮೂರು ತಿಂಗಳು ಆ ಗಿಡಗಳನ್ನೇ ನಾವು ನಮ್ಮ ದನಗಳಿಗೆ ಹಾಕ್ತೇವೆ. ಅದು ಒಳ್ಳೆ ಹಾಲು ಬರ್ತದೆ, ಹಾಲಿನಲ್ಲಿ ಪೌಷ್ಟಿಕಾಂಶನೂ ಜಾಸ್ತಿ ಇರ್ತದೆ. ಈ ನೆಲಗಡಲೆ ಗಿಡ ದ್ವಿದಳ ಧಾನ್ಯವಾದ್ರಿಂದ ನಮಗೆ ಹಾಲು ಒಳ್ಳೆ ಫ್ಯಾಟ್ ಮತ್ತೆ ಡಿಗ್ರಿ ಬರ್ತದೆ. ಮಣ್ಣಿನಲ್ಲೂ ಕೂಡ ಸಾರಜನಕ ಅಂಶ ಜಾಸ್ತಿ ಆಗ್ತದೆ, ಹಾಗಾಗಿ ನಮಗೆ ಅದು ತುಂಬಾ ಅನುಕೂಲ ಆಗ್ತದೆ. ಆ ನೆಲಗಡಲೆಯನ್ನು ಬೆಳೆಯುವುದರ ಜೊತೆಗೆ ನೀವು ಹೈನುಗಾರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಹಸು ಸಾಕಣೆಯನ್ನು ಕೂಡ ನೀವು ಮಾಡ್ತಾ ಇದ್ರಿ ಅಂತ, ಈ ಬಗ್ಗೆ ಹೇಳಿ. ಹಸು ಸಾಕಣೆ ನಾನು ಮೊದಲು ಉದ್ಯೋಗದಲ್ಲಿದ್ದೆ, ನಾನು ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದೆ. ನಮ್ಮ ತಾಯಿಯವರ ಅಕಾಲಿಕ ಮರಣದಿಂದಾಗಿ ನಾವು ಊರಿಗೆ ಬಂದು ಸೆಟ್ಲ್ ಆಗಬೇಕಾಯ್ತು. ಆವಾಗ ನಮಗೆ ಜೀವ ಕೈಗೆ ಹಿಡಿದಿದ್ದೆ ನನಗೆ ಹೈನುಗಾರಿಕೆ. ನಾವು ಒಂದು ದನ ಎರಡು ದನ ಇದ್ದದ್ದನ್ನು ನಾನು ಆರು ದನ ಏಳು ದನದವರೆಗೂ ತಗೊಂಡೋದೆ. ಲಾಸ್ಟ್ ಇಯರ್ ವರೆಗೂ ನಾನು ಲಾಸ್ಟ್ ಏಳು ಎಂಟು ವರ್ಷದಿಂದ ನಮ್ಮ ಡೈರಿ ಉದ್ಯಮದಲ್ಲಿ ಪ್ರಥಮ ಸ್ಥಾನದಲ್ಲಿ ಹಾಲು ಕೊಡ್ತಾ ಇದ್ದೇನೆ. ಈಗ ಏಳು ವರ್ಷದಿಂದ ಸತತವಾಗಿ ನಾನು 14,000-13,500 ವರ್ಷಕ್ಕೆ ಲೀಟರ್ ಹಾಲು ಕೊಡ್ತಾ ಇದ್ದೆ. ನಮ್ಮ ಡೈರಿ ಸಣ್ಣ ಒಂದು ಡೈರಿಯಲ್ಲಿ ನಾವು ಸ್ವಲ್ಪ ಲೀಡಿಂಗ್ ನಲ್ಲಿ ಇದ್ವಿ. ಈಗ ಲಾಸ್ಟ್ ಇಯರ್ ಕೊರೋನಾದಿಂದಾಗಿ ಸ್ವಲ್ಪ ತಾಪತ್ರೆ ಆಯಿತು, ನಮ್ಮಲ್ಲೂ ಎಲ್ಲರಿಗೂ ಕೊರೋನಾ ಬಂತು. ಹಾಗಾಗಿ ಎರಡು ದನಗಳನ್ನು ನಾನು ಮಾರಾಟ ಮಾಡುವ ಪರಿಸ್ಥಿತಿ ಬಂತು. ಈಗ ನಾಲ್ಕು ದನ ಇದೆ, ಆದ್ರೂ ಲೀಡಿಂಗ್ ನಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದೇನೆ. ಈ ಹೈನುಗಾರಿಕೆಯ ಸೂಕ್ಷ್ಮ ವಿಚಾರಗಳ ಬಗ್ಗೆ ಹೇಳಿ, ಈಗ ಒಳ್ಳೆಯ ಒಂದು ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಬೇಕು ಅಥವಾ ಇಳುವರಿ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರದು? ಒಳ್ಳೆಯ ಹಾಲು ಅಂತ ಹೇಳಿದ್ರೆ ದನಗಳಿಗೆ ನಾವೇ ಉತ್ಪಾದನೆ ಮಾಡುವಂತಹ ಆಹಾರ ಕೊಡಬೇಕು. ಉದಾಹರಣೆಗೆ ಹಿಂಡಿಗಳನ್ನ ನಾವು KMF ನಿಂದ ಕೊಡುವಂತಹ ಹಿಂಡಿ ಅರ್ಧ ಭಾಗ ಹಾಕಿದ್ರೆ ಹೆಸರು ಹುಟ್ಟು, ರಾಗಿ ಹುಟ್ಟು, ಜೋಳದ ಹಿಟ್ಟು, ಆಮೇಲೆ ಸ್ವಲ್ಪ ಬೆಲ್ಲದ ಮಿಶ್ರಣ, ಕ್ಯಾಲ್ಸಿಯಂ ಹುಡಿ ಮಿಕ್ಸ್ ಮಾಡಿ ನಾನು ಅರ್ಧ ಆಹಾರವನ್ನು ನಾನೇ ತಯಾರಿ ಮಾಡ್ತೇನೆ. ಅರ್ಧ ಅದನ್ನ ಹಾಕಿ ಅರ್ಧ ಇದು ಹಾಕ್ತೇನೆ. ಆಮೇಲೆ ಹಸಿ ಹುಲ್ಲು, ಕೋತ್ರಿ ಹುಲ್ಲು ಅಂತ ನಾವೇ ತೋಟದಲ್ಲಿ ಮಧ್ಯೆ ಬೆಳಿತೇವೆ. ಆಮೇಲೆ ಗದ್ದೆಯ ಬದುಗಳಲ್ಲಿ ಸಂಪೂರ್ಣ ಹುಲ್ಲುಗಳು ಬರ್ತದೆ. ಆಮೇಲೆ ಉದ್ದಿನ ಕೊಣ್ಣೆ, ನೆಲಗಡಲೆ ಗಿಡದ ಗಿಡ, ಭತ್ತದ ಬೈಹುಲ್ಲು, ಇವುಗಳನ್ನು ನಾವು ಅವೇ ಅದಕ್ಕೆ ಆಹಾರ. ಏಕದಳ ಮತ್ತು ದ್ವಿದಳ ಎರಡು ಕೂಡ ಎರಡನ್ನು ಕೊಡಬೇಕು. ಈಗ ದ್ವಿದಳದ ಗಿಡಗಳು ಹೆಚ್ಚಾಗಿ ನೆಲಗಡಲೆ ಗಿಡದ್ದು ಸಿಗುತ್ತೆ. ಈಗ ಉದ್ದು ಸ್ಟಾರ್ಟ್ ಆಗ್ತದೆ, ಈಗ ಸ್ವಲ್ಪ ಪ್ರಮಾಣದಲ್ಲಿ. ಹೆಚ್ಚು ಕಮ್ಮಿ ನಮಗೆ ಮೇ ಜೂನ್ ವರೆಗೂ ದ್ವಿದಳ ಧಾನ್ಯದ ಕೊಣ್ಣೆ ಸಿಗ್ತದೆ. ಆಮೇಲೆ ಹಸಿ ಹುಲ್ಲು ಸ್ವಲ್ಪ ಪ್ರಮಾಣದಲ್ಲಿ ಸಿಗ್ತದೆ. ಒಣ ಹುಲ್ಲು ನಾವು ಸ್ಟಾಕ್ ಮಾಡಿ ಇಟ್ಟಿರ್ತೇವೆ. ಈ ವರ್ಷ ಮಳೆ ಬಂದು ಸ್ವಲ್ಪ ಒಣ ಹುಲ್ಲು ಹಾಳಾಗಿದೆ, ತುಂಬಾ ಹಾಳಾಗಿದೆ. ಆದ್ರೂ ನಮಗೆ ನುರಿತ ಕೆಲವು ಇವರಿಂದಾಗಿ ಆ ಒಣ ಹುಲ್ಲು ಹಾಳಾದ ಹುಲ್ಲಿಗೂ ಅಂದ್ರೆ ಮಳೆ ಬಂದು ತೊಯ್ದ ಹುಲ್ಲಿಗೂ ಸ್ವಲ್ಪ ಉಪ್ಪು ಗಿಪ್ಪೆಲ್ಲ ಹಾಕಿ ಅದನ್ನ ಕೆಡದಿದ್ದಾಗೆ ಮಾಡಿದ್ದೇವೆ. ಆದ್ರೂ ಬಹಳ ಈ ವರ್ಷ ಮಳೆ ನಿಮಗೆ ಗೊತ್ತುಂಟಲ್ಲ, ತುಂಬಾ ಮಳೆ ಬಂದು ಎಲ್ಲ ಕಡೆಯೂ ಹಾನಿಯಾಗಿದೆ. ಭತ್ತ ಉಳಿತು, ಹುಲ್ಲು ಹಾಳಾಯ್ತು. ದನಗಳಿಗೆ ಪಾಪ ಅವಕ್ಕೆ ತಿನ್ಲಿಕ್ಕೆ ಮೇವು ಇಲ್ಲದಾಗಿದೆ. ಇದು ಇಡೀ ಕರ್ನಾಟಕದಲ್ಲಿ ಆಗಿದೆ. ಆದ್ರೆ ಇದ್ದ ಹುಲ್ಲನ್ನು ನಾವು ಈಗ 25% ಹುಲ್ಲಷ್ಟೇ ಸಿಕ್ಕಿದೆ ನಮಗೆ, ಬಾಕಿ ಉಳಿದ 75% ಹುಲ್ಲು ಹಾಳಾಗಿ ಹೋಗಿದೆ. ತೊಂದರೆ ಇಲ್ಲ, ಈಗ ನೆಲಗಡಲೆ ಗಿಡದ್ದು ಎಲ್ಲ ಬರುವವರೆಗೆ ಆದಷ್ಟು ಮೇಂಟೈನ್ ಮಾಡಿ ಸ್ವಲ್ಪ ಜಾಗೃತಿಯಲ್ಲಿ ದನ ಸಾಕುವ ಪರಿಸ್ಥಿತಿ ಬಂದಿದೆ ಈಗ. ಇತ್ತೀಚೆಗೆ ಈ ಹೈನುಗಾರರು ಹೇಳುವಂತಹದ್ದು ಕೃತಕ ಗರ್ಭಧಾರಣೆಯಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಇದೆ, ಇದು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಮಾಡಿದ್ರೂ ಕೂಡ ಗರ್ಭ ನಿಲ್ಲುವುದಿಲ್ಲ ಅನ್ನುವಂತಹದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನನ್ನದ್ರಲ್ಲಿ ಆ ರೀತಿ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಸರ್ಕಾರದಿಂದ ಕೊಡುವಂತ ಈ KMF ಕೊಡುವಂತ ಕ್ಯಾಟಲ್ ಫುಡ್ ಅನ್ನು ಮಿನಿಮಮ್ ಬಳಸ್ತೇನೆ. ಅದರಲ್ಲಿ ಯೂರಿಯಾ ಅಂಶ ಜಾಸ್ತಿ ಇರುವುದರಿಂದಾಗಿ ಅದು ಗರ್ಭಧಾರಣೆಗೆ ಕಷ್ಟ ಆಗ್ತದೆ. ನಾವೇ ಕ್ಯಾಟಲ್ ಫುಡ್ ಮಾಡಿದ್ರೆ ನನಗೆ ಎರಡು ಇನ್ಸ್ಟಾಲ್ಮೇಷನ್ ಅಲ್ಲಿ ನನ್ನದು ಎವರೇಜ್ ಆನ್ ಅನ್ ಎವರೇಜ್ ಎರಡು ಇನ್ಸ್ಟಾಲ್ಮೇಷನ್ ಅಲ್ಲಿ ಗಬ್ಬ ನಿಲ್ತದೆ. ಅದು ಪಕ್ಕ ಪೋಷಕಾಂಶದ ಒಂದು ಅಸಮತೋಲನ ಇದಕ್ಕೆ ಕಾರಣ. ನಾವು ಆದಷ್ಟು ಈ ಸಾವಯವದಲ್ಲಿ ಬೆಳೆದಂತಹ ಆಹಾರ ವಸ್ತು ಮತ್ತೆ ಮೇವುಗಳು, ಹಸಿರು ಮೇವು, ಅದಕ್ಕೆ ಕುಡಿಯುವಷ್ಟು ನೀರು, ಅದಕ್ಕೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ದನದಲ್ಲಿ ನೀವು ನಮ್ಮ ಕೊಟ್ಟಿಗೆಯಲ್ಲಿ ಬಂದ್ರೆ ನೋಡಬಹುದು, 24 ಗಂಟೆ ಒಂದು ಬ್ಯಾರಲ್ ಅಲ್ಲಿ ಒಂದು ದನಕ್ಕೆ ನೀರು ಇದ್ದೇ ಇರ್ತದೆ. ಅದು ಯಾವಾಗ ಬೇಕಾಗಿತ್ತು ಅದು ಕುಡಿತದೆ. ಫಸ್ಟ್ ಒಂದ್ ಸ್ವಲ್ಪ ದಿನ ಉಪದ್ರ ಕೊಡ್ತದೆ, ಆ ಡ್ರಮ್ ಅನ್ನ ಬೀಳಿಸಿ ಹಾಕುವುದು ಎಲ್ಲ ಮಾಡ್ತದೆ. ಆದ್ರೆ ಅದಕ್ಕೆ ಅಭ್ಯಾಸ, ತನಗೆ ತಿನ್ನುವುದು ಕುಡಿಯುವುದು ಅಂತದಾಗ ಮತ್ತೆ ಅದ್ರ ತಂಟೆಗೆ ಹೋಗುದಿಲ್ಲ, ಸ್ವಂತಕ್ಕೆ ಬೇಕು ಅಂದಾಗ ಇಟ್ಕೊಳ್ತದೆ. ಮತ್ತೆ ಪ್ರತಿಯೊಂದು ದನಗಳಿಗೂ ಒಂದೊಂದು ಫ್ಯಾನ್. ಇಲ್ಲಿ ನಮ್ದು ಸೆಕೆಗಾಲ ಗೊತ್ತುಂಟು ನಿಮಗೆ, ಹಾಗಾಗಿ ಅವಕ್ಕೆ ಸ್ವಲ್ಪ ಅನುಕೂಲ ಮಾಡಿ ಇರ್ತವೆ. ಇವ ನೀವು ನಮ್ಮ ದನದ ನೀವು ಬಳ್ಳಿ ಬಿಚ್ಚಿ ಬಿಟ್ರು ತೋಟದಲ್ಲಿ ಒಂದು ರೌಂಡ್ ಹಾಕಿ ಸೀದಾ ಬಂದು ಹಟ್ಟಿಗೆ ನಿಲ್ತವೆ, ಎಲ್ಲಿ ಫ್ಯಾನ್ ಇದೆ ಅಲ್ಲಿ ಬಂದು ನಿಂತ್ಕೊಳ್ತವೆ. ಅಭ್ಯಾಸ ಆಗಿಬಿಟ್ಟಿದೆ. ಹಾಲು ಕರೆಯುವ ಮಿಷಿನ್ ಉಪಯೋಗ ಮಾಡ್ತೀರಾ ಅಥವಾ ಕೈಯಿಂದ? ನಾನು ಮಿಷಿನ್ ತಂದಿಟ್ಟುಕೊಂಡೆ, ಬಟ್ ಅದರಲ್ಲಿ ಈ ಸ್ವಚ್ಛ ಮಾಡೋದು ಬಹಳ ಕಷ್ಟದ ಕೆಲಸ. ಅದು

Bye.